ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದರೆ ಸಿಮೆಂಟ್ ಅನ್ನು ಸರ್ವದಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಡಾಕ್ಟ್ರೇ, ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನ್ ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ ಹೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದ್ರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೆ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ, ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನು ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೆ ಕೊಳ್ಳೆ ಹೊಡೆದ್ಮೇಲೆ ತಿಳಿಯುತ್ತೆ ಶಿವಣರೆ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮುಧೋಳ ತಾಲೂಕಿನ ಸೂರೆಗಾಂವ್ ಗ್ರಾಮದ ಕೃಷಿ ಅನುಭವಿ ಸದಾಶಿವ್ ಚೌಧರಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಹಾನಗಲ್ ತಾಲೂಕು ತಿಲವಳ್ಳಿ ಗ್ರಾಮದ ಜಿ ನಾಗರಾಜ್ ತುಂಬ್ರಿ ಹಾಗೂ ಸಂಗಡಿಗರಿಂದ ಕಿನ್ನರಿ ಜೋಗಿ ಪದಗಳನ್ನು ಕೇಳುವಿರಿ. ಈಗ ಮೊದಲಿಗೆ ಕೇಳಿ ಮುಧೋಳ ತಾಲೂಕಿನ ಸೂರೆಗಾಂವ್ ಗ್ರಾಮದ ಕೃಷಿ ಅನುಭವಿ ಸದಾಶಿವ್ ಚೌಧರಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ನಾವು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸೋರ್ಗಾಂವ್ ಗ್ರಾಮದ ಸದಾಶಿವ್ ಬಸವಪ್ರಭು ಚೌಧರಿ ಎಂಬ ರೈತರನ್ನ ನಾವು ಸಂದರ್ಶನವನ್ನ ಮಾಡ್ತಾ ಇದ್ದೀವಿ. ಇವರು ಬೆಳೆಯುವಂತ ಪದ್ಧತಿ ಸಂಪೂರ್ಣ ಸಾವಯವ ಪದ್ಧತಿ. ಈ ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಇವರು ಬೆಳೆಯುವಂತ ಬೆಳೆಗಳು ಯಾವಪ್ಪ ಅಂತಂದ್ರೆ ಕಬ್ಬು, ಗೋಧಿ, ಜವಿ ಗೋಧಿ, ಕಡಲೆ, ಶೇಂಗಾ, ಕಾಯಿಪಲ್ಯ ಕೂಡ ಬೆಳೀತಾರೆ. ಮತ್ತು ತೋಟಗಾರಿಕೆ ಬೆಳೆಗಳಾದಂತ ಚಿಕ್ಕು, ಪೇರು, ತೆಂಗು, ಮಾವು ಇವುಗಳೆಲ್ಲವನ್ನು ಬೆಳೀತಾ ಇದ್ದಾರೆ. ನಾವು ಒಂದೊಂದಾಗಿ ಅವರು ಯಾವ ರೀತಿ ಬೆಳೀತಾರೆ ಮತ್ತೆ ಇವನ್ನೆಲ್ಲನೂ ಸಾಮಾನ್ಯವಾಗಿ ಬೆಳೆಯುವುದು ಬೇರೆ, ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆಯುವುದು ಬೇರೆ, ಇದನ್ನ ಯಾವ ರೀತಿ ಇವರು ಬೆಳೀತಾರೆ ಮತ್ತೆ ಇವರು ಏನೇನು ಇವರದ ಶಿಕ್ಷಣ ಇವರು ಎಲ್ಲವನ್ನ ನಾವು ಕೇಳಿ ತಿಳಿದುಕೊಳ್ಳೋಣ. ಇದು ಏನಾದರೂ ಇವರ ಸಂದರ್ಶನ ತಮ್ಮ ಒಂದು ಕೃಷಿ ಪದ್ಧತಿ, ತಾವು ಬೆಳೆಯುವಂತ ಕೃಷಿ ಪದ್ಧತಿಯಲ್ಲಿ ಇವರು ಬೆಳೆಯುವಂತಹ ಪದ್ಧತಿಗೂ ಏನಾದರೂ ವ್ಯತ್ಯಾಸ ಕಂಡು ಬಂದ್ರೆ ಇವರದನ್ನ ತಾವು ತಮ್ಮ ಕೃಷಿ ಪದ್ಧತಿಯಲ್ಲಿ ಅಥವಾ ಕೃಷಿ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಅಂತ ಹೇಳ್ತಾ ಅವರನ್ನ ನಾವು ಇವತ್ತು ಸಂದರ್ಶನ ಮಾಡ್ತಾ ಇದ್ದೀವಿ. ನಮಸ್ಕಾರ ಸದಾಶಿವ ಬಸವಪ್ರಭು ಚೌಧರಿ ಅವರು. ನಮಸ್ಕಾರ. ತಾವು ಎಷ್ಟು ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ ಸರ್? ನಾವು ಈ ಸಾವಯವ ಕೃಷಿ 8 ವರ್ಷದಿಂದ ಮಾಡ್ತಾ ಇದ್ದೀವಿ. ಸಾವಯವ ಕೃಷಿಯನ್ನ 8 ವರ್ಷದಿಂದ ಮಾಡ್ತಾ ಇದ್ದಾರೆ. ತಮ್ಮದು ಶಿಕ್ಷಣ ಎಲ್ಲಿವರೆಗೆ ಆಗಿದೆ? ನಮ್ಮ ಶಿಕ್ಷಣ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿನೇ ಕೃಷಿಗೆ ಬಂದ್ರ ಅಥವಾ ಯಾವ್ದಾದ್ರು ಸರ್ಕಾರಿ ನೌಕರಿಯನ್ನು ಮಾಡಿ ಈ ಕಡೆ ಬಂದಿರ? ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಕೃಷಿ ಇಲಾಖೆಯಲ್ಲಿ ಒಂದು 32 ವರ್ಷ ಸರ್ವಿಸ್ ಮಾಡಿ ಆಮೇಲೆ ಈ ಸಾವಯವ ಮಾಡಿ. ಮತ್ತೆ ನಿಮಗೆ ಈ ಸಾವಯವ ಕೃಷಿಗೆ ಯಾಕೆ ನಿಮಗೆ ಬರಬೇಕು ಅಂತ ಅನಿಸ್ತು ಮೊದಲೇ ಪ್ರಶ್ನೆ. ಎರಡನೇದ್ದು, ಯಾಕಂದ್ರೆ ಈಗ ತಾವು 32 ವರ್ಷ ಸರ್ಕಾರಿ ಇಲಾಖೆಯಲ್ಲಿ ಅಂದ್ರೆ ಈ ಕೃಷಿ ಇಲಾಖೆಯಲ್ಲಿ ತಾವು ಸಹಾಯಕ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದೀರಿ. ಇಷ್ಟೆಲ್ಲ ಆದರೂ ತಮಗೆಲ್ಲ ಇಷ್ಟಕ್ಕೆ ತಮ್ಮ ಜೀವನದಲ್ಲಿ ತಾವು ತೃಪ್ತಿಯನ್ನ ಪಟ್ಕೋಬಹುದಾಗಿತ್ತು. ಆದರೂ ನಾವು ಇನ್ನೂ ಈ ಸಾವಯವ ಪದ್ಧತಿಯನ್ನ ನನ್ನ ಜಮೀನಲ್ಲಿ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀರಿ, ಯಾಕೆ ಅಂತ ನಾವು ಕೇಳ್ಬೋದಾ? ಈಗ ಮೊದಲಿಗೆ ನಾವು ಕೃಷಿ ಇಲಾಖೆ ಒಳಗೆ ಸೇರ್ಕೊಂಡಾಗ ರೀ, ಆವಾಗ ಈ ಗೊಬ್ಬರದ ಬಗ್ಗೆನ ಯಾರಿಗೂ ಮಾಹಿತಿನೇ ಇದ್ದಿದ್ದಿಲ್ಲ. ಆವಾಗ ನಾವು ಆಕ್ಚುಲಿ ಫ್ರೀ ಆಗಿ 5 ಕೆಜಿ ಯೂರಿಯಾ ಗೊಬ್ಬರ ಅದು ರೈತರಿಗೆ ಅಂದ್ರೆ ಹೆಚ್ಚು ಉತ್ಪಾದನೆ ತೆಗೀಲಿ ಅಂತ ತಿಳ್ಕೊಂಡು ಕೊಟ್ಟಿದ್ದೀವಿ ಯಾವಾಗ ಪುಕ್ಕಟೆಯಾಗಿ. ಆಮೇಲೆ ಮುಂದೆ ಈ ಸರ್ವಿಸ್ನಾಗ ಬಂದಂಗೆಲ್ಲ ಈ ಥರದ ಗೊಬ್ಬರದಾಗಲಿ ಅಥವಾ ಕೆಮಿಕಲ್ಸ್ದಾಗಲಿ ಬ್ಯಾಡ್ ಇಫೆಕ್ಟ್ ಏನಾಗಲಿ ಕತ್ತದ ಅನ್ನೋದು ನಮಗೆ ತಿಳಿದಕ್ಕತ್ತು. ಅದಕ್ಕೆ ನಾವು ಪೆನ್ಷನ್ ಆಗಿಬಿಡ್ದೆ ಎಲ್ಲ ನಮ್ಮ ಸರ್ವಿಸ್ ಮುಗಿಬಿಡ್ದೆ ಇದು ಬೇಡಪ್ಪ ಇದನ್ನು ಕಡಿಮೆ ಮಾಡೋಣ ಅಂತ ತಿಳ್ಕೊಂಡು ಒಂದು ಇದು ಮಾಡಿಕೊಂಡು ರೈತರಲ್ಲಿ ಅದೊಂದು ಸಂಘ ಮಾಡಿಕೊಂಡು ಮಾಡೋಣ ಅಂತ ತಿಳ್ಕೊಂಡು ವಿಚಾರ ಮಾಡಿ. ತಮ್ಮದು ಎಷ್ಟು ಎಕರೆ ಇದೆ ಸದಾಶಿವ ಚೌಧರಿ ಅವರು? ನಮ್ಮದು ಒಟ್ಟು 15 ಎಕರೆ ನೀರಾವರಿ ಜಮೀನು. 15 ಎಕರೆ ನೀರಾವರಿ ಜಮೀನು. ಈ 15 ಎಕರೆ ನೀರಾವರಿ ಜಮೀನಿನಲ್ಲಿ ಮೊದಲಿಗೆ ನಮಗ ಒಂದಿಷ್ಟು ಮಾಹಿತಿ ಮಾಡಿಕೊಡ್ಬೇಕು. ನೀವು ಗೋಧಿಯನ್ನ ಬೆಳಿತೀನಿ ಅಂತ ಹೇಳಿದ್ರಿ, ಯಾವ ರೀತಿ ಗೋಧಿ ಮತ್ತು ಈ ಜವಿ ಗೋಧಿಯನ್ನ ಯಾವ ರೀತಿ ಬೆಳಿತೀರಿ, ಮತ್ತದು ಬಿತ್ತನೆ ಮಾಡಬೇಕಾದ್ರ ಹೊಲವನ್ನು ಯಾವ ರೀತಿ ಹದಗೊಳಿಸ್ತೀರಿ, ಅದರ ಕುರಿತು ಒಂದಿಷ್ಟು ಮಾಹಿತಿ ಮಾಡಿಕೊಡಿ. ಈಗ ನಾವು ಈ ಸಾವಯವದ ಒಂದು ಏನು ಮಾಡ್ಬೇಕಂತ, ಸಾವಯವ ಕೃಷಿ ಮಾಡ್ಬೇಕಂತ ಏನು ಒಂದು ಯೋಜನೆ ಹಾಕೊಂಡಿವಿ. ಈ ಯೋಜನೆಯಲ್ಲಿ ಏನದಲ್ಲ, ನಾವು ಮುಖ್ಯವಾಗಿ ಈ ಭೂಮಿ ಫಲವತ್ತತೆಯನ್ನು ಕೈಗೊಳ್ಳಿಕ್ಕೆ ನಾವು ಎರೆಹುಳದ ಗೊಬ್ಬರ ನಾವು ಸ್ವಂತಕ್ಕೆ ತಯಾರು ಮಾಡ್ಕೊಳ್ಳಿಕ್ಕೆ. ಆಮೇಲೆ ಎರೆಹುಳದ ಗೊಬ್ಬರ ಒಂದು ಎಕರೆಗೆ ಸಣ್ಣ ಒಂದು 10 ಕ್ವಿಂಟಲ್ದಷ್ಟು ಹಾಕ್ಲಿಕ್ಕೆ. ಆಮೇಲೆ ಹಸಿರೆಲೆ ಗೊಬ್ಬರ ಸಣಬ ಡಾಂಚ ತಿಳ್ಕೊಂಡು ಸಿಗ್ತಾವ, ಅವುಗಳನ್ನು ನಾವು ಬಿತ್ತಿದ 45 ದಿವಸಕ್ಕೆ ಒಳಗೆ ಮಣ್ಣಲ್ಲಿ ಮುಳುಗಿಸಿಬಿಟ್ರೆ ಅದು ಭೂಮಿ ಫಲವತ್ತತೆ ಆಗ್ತದೆ. ಆ ರೀತಿ ಆ ಭೂಮಿಯನ್ನು ನಾವು ತಯಾರು ಮಾಡ್ಕೊಳ್ಳಿಕ್ಕೆ. ಈಗ ಆಮೇಲೆ ಕಡಲೆಯದು ಬೆಳಿತೇನೆ ಅಂತ ಹೇಳಿದ್ರಿ, ಮತ್ತೆ ಈಗ ಕಡಲೆಯದು ಯಾವ ರೀತಿ ಬೆಳಿತೀರಿ ಅದನ್ನು ಕೂಡ ನಮಗೆ ಮಾಹಿತಿ ಕೊಡಬೇಕು. ಈಗ ಕೆಲವೊಂದು ರೈತರು, ಈಗ ನಿಮಗೆ ಉದಾಹರಣೆ ಹೇಳಬೇಕಂದ್ರೆ ಗೋವಿನ ಜೋಳ ಅಥವಾ ಕಬ್ಬನ್ನು ಹಚ್ಚಿದಾಗ ಆ ಎರಡು ಸಾಲುಗಳ ಮಧ್ಯನೂ ಬೆಳಿತಾರೆ, ತಾವು ಹೇಗೆ ಬೆಳಿತೀರಿ? ಈಗ ಈ ಕಬ್ಬನ್ನು ಹಚ್ಚಿದಾಗ ನಾವು ಗೋವಿನ ಜೋಳ ಮೇನ್ ಸಲವಾಗಿ ತಿಳ್ಕೊಂಡು ಹಾಕೊತೀವಿ. ಅದನ್ನ ಆಗ ಏನು ಅದು ಇನ್ನೊಂದು ಸಣ್ಣದಿದ್ದಾಗ ಮೇವಿಗೆ ಒಂದು 2-3 ತಿಂಗಳಿಗೆ ಅದನ್ನು ತೆಗೆದು ಬಿಡ್ತೀವಿ, ಅಂದ್ರೆ ಕಬ್ಬಿಗೆ ಮುಂದೆ ಆತಂಕ ಆಗಬಾರ್ದು ತಿಳ್ಕೊಂಡು. ಆಮೇಲೆ ಈ ಭೂಮಿ ಫಲವತ್ತತೆ ಮಾಡಕ್ಕೆ ನವಧಾನ್ಯ ತಿಳ್ಕೊಂಡು ನಾವು ಈ ಎರಡು ಕಬ್ಬಿನ ನಡುವೆ ಹಾಕೋತೀವಿ, ಈ ಗೊಂಜಾಳ ಹಾಕೋ ಬದಲಿ. ಆ ನವಧಾನ್ಯದೊಳಗೆ ಎರಡು ಅಕ್ಕಡಿ ಕಾಳು ಬರ್ತಾವ, ಎರಡು ಎಣ್ಣೆ ಕಾಳು ಬರ್ತಾವ, ಆಮೇಲೆ ಮಸಾಲೆ ಬರ್ತಾವ. ಅದಕ್ಕೆ ಅಕ್ಕಡಿ ಕಾಳು ಅಂದ್ರೆ ಹೆಸರು, ಅಲಸಂದಿ, ಮಡಿಕೆ ಇಂಥ ಹಾಕೋಬಹುದು. ಆಮೇಲೆ ಇವು ಮಸಾಲೆ ದಿನಸ ಅಂದ್ರೆ ಏನು, ಉಳ್ಳಾಗಡ್ಡಿ ಬೀಜ, ಬೆಳ್ಳುಳ್ಳಿ ಬೀಜ, ಮೆಣಸಿನ ಬೀಜ ಹಾಕೊಳ್ಳೋದು ಮುಂದೆ ಇವು ಮಸಾಲೆ ದಿನಸದೊಳಗೆ. ಆಮೇಲೆ ಎಣ್ಣೆ ಕಾಳದಾಗ ನಾವು ಶೇಂಗಾ ಹಾಕೋಬಹುದು, ಹತ್ತಿ ಹಾಕೋಬಹುದು, ಅವಳ ಹಾಕೋಬಹುದು. ಹಿಂಗೆ 1 ಕೆಜಿ ಅಂತೆ 1 ಎಕರೆಗೆ 9 ಕೆಜಿ ನಾವು ಬಿತ್ತಬೇಕು. ಅದನ್ನ ಬಿತ್ತಿ ಆಮೇಲೆ 45 ದಿವಸಕ್ಕೆ ಅದು ಯಾವುದೋ ಸ್ಟೇಜ್ದಾಗ ಇರಲಿ, ಅದು ಎಷ್ಟೇ ಬೆಳೀಲಿ ಅದನ್ನ ಒಳಗೆ ಮುನುಗಿಸಿಬಿಟ್ಟಿವ ಅಂದ್ರೆ ಅದು ಉತ್ತಮ ಗೊಬ್ಬರ ಭೂಮಿ ಒಳಗೆ ತಯಾರಾಗ್ತದೆ. ಮತ್ತೆ ನೀವೀಗ ಈ ಕಾಯಿಪಲ್ಯಗಳನ್ನ ಬೆಳಿತೀನಿ ಅಂತ ಹೇಳಿದ್ರಿ, ಈಗ ಕಾಯಿಪಲ್ಯಗಳನ್ನ ಯಾವ್ದಾವ್ದನ್ನ ಬೆಳಿತೀರಿ, ಮತ್ತೆ ಅದನ್ನ ಮಾರಾಟ ಎಲ್ಲಿ ಮಾಡ್ತೀರಿ? ಈಗ ಕಾಯಿಪಲ್ಯದಾಗ ನೋಡ್ರಿ, ನಾವೀಗ ಉಳ್ಳಾಗಡ್ಡಿ ಹಾಕಿದೀವಿ, ಆಮೇಲೆ ಟೊಮ್ಯಾಟೊ ಹಾಕ್ತೀವಿ, ಕೊತ್ತಂಬರಿ ಹಾಕ್ತೀವಿ. ಅವನ್ನೆಲ್ಲ ಅದಕ್ಕೆ ಎಷ್ಟು ಡಿಮ್ಯಾಂಡ್ ಐತ್ರಿ, ನಾವು ಸಾವಯವದಾಗ ಬಂದದಕ್ಕೆ ನಮ್ಮಲ್ಲಿ ಏನು ಕಸ ತೆಗಿಲಿಕ್ಕೆ ಬರ್ತಿದ್ದಲ್ಲ ಹೆಣ್ಮಕ್ಳು, ಅದೆಲ್ಲ ನೋಡಿದ್ರು ನಮ್ದು ಅವ್ರು ಗೊಬ್ಬರ ಹಾಕಲಾರ್ದು ಇದು ಮಾಡೋದು. ಅದು ಅಲ್ಲಿ ಏನಾಗ್ತದೆ, ಈಗ ನಾವು ಉಳ್ಳಾಗಡ್ಡಿ ಬಂದಾಗ ನಾವು 1 ವರ್ಷದ ತನಕ ಇಟ್ಟಾಗೂ ಅದು ಉಳ್ಳಾಗಡ್ಡಿ ಕೆಡಂಗಿಲ್ಲ, ಅದು ತಡೀತದೆ ಈ ಸಾವಯವ ಬರೆದು. ಆಮೇಲೆ ಟೊಮೆಟೋದು ನಾವೀಗ ತೆಗೆದ ಮೇಲೆ ನಾವು 1-7 ದಿವಸ ತನಕ ಅದು ಇದಾಗಂಗಿಲ್ಲ, ಬಾದಾಗಂಗಿಲ್ಲ, ಕೆಡುವುದಿಲ್ಲ. ಆಮೇಲೆ ಕೊತ್ತಂಬರಿನೂ 2 ದಿವಸ ತನಕ ನಾವು ಹಂಗೆ ಇಡ್ಬೋದು. ಈ ಒಂದು ಗುಣ ಇದ್ದದಕ್ಕೆ ನಮ್ಮ ಅಲ್ಲೇ ಆ ತೆಗೆದ ಕೂಡಲೇ ಆಗಿಂದಾಗ ವ್ಯಾಪಾರ ಆಗಿ ಬಿಡ್ತದ್ದು. ಮತ್ತೆ ನೀವೇನಾದರೂ ಅಂದ್ರೆ ನೀವು ಮಾರುಕಟ್ಟೆಗೆ ಬಂದು ಇವನ್ನೆಲ್ಲ ಕಾಯಿಪಲ್ಯಗಳನ್ನ ಮಾರಾಟ ಮಾಡ್ತಿದ್ರ ಅಥವಾ ತಮ್ಮ ಹೊಲಕ್ಕೆ ಯಾರಾದರೂ ಇವ್ರು ಬರ್ತಿದ್ರ ಏಜೆಂಟ್ರು? ನಾವು ಇಲ್ಲೊಂದು ಈಗ ಸೇಲ್ಪಾಟ್ ಅಂತ ಏನೋ ಒಂದು ಅಂಗಡಿ ಮಾಡಿವಿ. ಆ ಅಂಗಡಿಯಲ್ಲಿ ನಾವು ಈಗ ಉಳ್ಳಾಗಡ್ಡಿ ತಂದ್ರೆ ಇಡ್ತಿದ್ದೀವಿ, ಬದ್ನೆಕಾಯಿ ತಂದು ಇಡ್ತಿದ್ದೀವಿ, ಟೊಮ್ಯಾಟೊ ತಂದು ಇಡ್ತಿದ್ವಿ, ಅಲ್ಲೇ ಹೋಗ್ತಿದ್ವು. ಅಂದ್ರೆ ತಾವು ಹೇಳೋ ಪ್ರಕಾರ ಇವೆಲ್ಲ ಗೋಧಿ, ಜವೆ ಗೋಧಿ, ಕಡಲೆ, ಶೇಂಗಾ ಇವೆಲ್ಲಕ್ಕೂ ಒಂದು ಸಾವಯವ ಬೆಳೆಗಳ ಕೇಂದ್ರ ಅಂತ ಒಂದು ತಾವೊಂದು ಅಂಗಡಿಯನ್ನು ಮಾಡಿದ್ರು, ಅದರಲ್ಲೇ ಇಟ್ಟು ಮಾರಾಟ ಮಾಡ್ತಿದ್ರು. ಮತ್ತೆ ಈಗ ನೀವು ಇದನ್ನು ಬೆಳಿತೇನೆ ಅಂತ ಹೇಳಿದ್ರೆ ಏನು, ಈಗ ಕಾಯಿಪಲ್ಯಗಳನ್ನ ಆಯ್ತು, ಕಾಯಿಪಲ್ಯ ಆದ ನಂತರ ಸ್ವಲ್ಪ ನಮಗೆ ಈಗ ನಾವು ಈ ಸಂದರ್ಶನದಲ್ಲಿ ತಮ್ಮ ಕುಟುಂಬದ ಪರಿಚಯವನ್ನು ಸ್ವಲ್ಪ ನಮಗೆ ಮಾಡಿಕೊಡ್ಬೇಕು. ನೀವು ಈಗ ತಾವು ಎಷ್ಟು ಜನ ಅಣ್ಣ ತಮ್ಮಂದಿರು, ತಮಗೆ ಎಷ್ಟು ಜನ ಮಕ್ಕಳು, ಮತ್ತೆ ಏನೇನು ಓದಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ? ಈಗ ನಮ್ಮ ಕುಟುಂಬದಲ್ಲಿ ನಾವು 3 ಜನ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಇದ್ದೀವಿ. ಆಮೇಲೆ ನಾನು ಹೆಚ್ಚು ಕಲ್ತಾವಂದ್ರೆ ನಾನು ಒಬ್ಬನ ಬಿ ಎಸ್ ಸಿಗ್ರಿ ಅದವ, ಉಳಿಕಿದ ಒಬ್ಬರು ಟೀಚರ್ ಇದ್ರು ಪ್ರೈಮರಿ ಸ್ಕೂಲ್ದು, ಇನ್ನೊಬ್ಬ ಕಲೀಲಿಲ್ಲ. ಅದಕ್ಕೆ ಅವ್ರೇನು ಮಾಡಿದ್ರು, ನಮ್ಮ ತಂದೆಯವ್ರಿ ನೀವಪ್ಪ ಕಲ್ತಿಪ್ಪ, ನೀನು ಸ್ವಲ್ಪ ಜಾಬ್ ಮಾಡೋಕ್ಕೆ ಹೋಗಿ, ನೀನು ಹುಡುಗಿದ ಒಕ್ಕಲ್ತನ ಮಾಡಲಿ ಅದು ತಿಳ್ಕೊಂಡು. ನನಗೆ ಆ್ಯಕ್ಚುಲಿ ಇದಕ್ಕೆ ಹೋಗೋದು ಇಚ್ಛೆ ಇದ್ದಿದ್ದಿಲ್ಲ, ಏನು ಸರ್ವೀಸಿಗೆ ಹೋಗೋದು ಅವಶ್ಯಕ ಇಚ್ಛೆ ಇದ್ದಿಲ್ಲ. ನಮ್ಮ ತಂದೆಯವ್ರಿಗೆ ಒತ್ತಾಯ ಮಾಡಿ ನೀವೊಬ್ಬ ಹೋಗಿ ಹುಡುಕಿದ ಮಾಡಲಿ ತಿಳ್ಕೊಂಡು ಅಲ್ಲಿ ಮಾಡಾಕತ್ತಿದ್ದಾರೆ. ಅದ್ರ ಪ್ರಕಾರ ಆಮೇಲೆ ನನಗೆ ಇಬ್ಬರು ಮಕ್ಕಳು ಇದ್ದಾರೆ. ಆಮೇಲೆ ನನಗೆ ನಮ್ಮ ತಂದೆಯವರು ಅಗದಿ ಸುಮಾರಾನ್ ಜಮೀನ, ಆಮೇಲೆ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊತಿ ತಿಳ್ಕೊಂಡು ನನಗೆ ಕಡಿಮೆ ಜಮೀನ ಸುಮಾರಂದು ಕೊಟ್ಟಿದ್ರು. ಅದ್ರಾಗ ನಾನು ಚಲೋ ತಂಗಿ ಡೆವಲಪ್ ಮಾಡಿ ಮಾಡಿಕೊಂಡೆ. ಆಮೇಲೆ ನನಗೆ ಇಬ್ಬರು ಗಂಡು ಮಕ್ಕಳು, ಒಬ್ಬ ಕೆಲ ಮಗಳು ಅದ. ಆಮೇಲೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಪುನಃಕ, ಇನ್ನೊಬ್ಬ ಕಂಪ್ಯೂಟರ್ ವರ್ಕ್ ಮಾಡ್ತಾನೆ, ಆಮೇಲೆ ಹೆಣ್ಮಗಳು ಬಗ್ಗೆ ಮಾಡಿಕೊಟ್ಟಿದ್ವಿ. ಈಗ ಅಂದ್ರೆ ತಾವು ಹೇಳುವ ಪ್ರಕಾರ ಅಂದ್ರೆ ತಮ್ಮ ಕುಟುಂಬದ ಪರಿಚಯದಲ್ಲಿ ತಮ್ಮ ತಂದೆಯವರಿಗೆ ಗೊತ್ತಿತ್ತು ನೀವು ಕಸದಲ್ಲಿ ರಸವನ್ನ ತೆಗಿತೀರಿ ಅಂತ ಹೇಳಿ, ಹೀಗಾಗಿ ನಿಮ್ಮ ತಂದೆಯವರು ನಿಮಗೆ ಸುಮಾರು ಜಮೀನು ಮತ್ತು ಕಡಿಮೆ ಜಮೀನನ್ನ ಕೊಟ್ಟಿದ್ದಾರೆ. ಈಗ ಆದ್ರೂ ಅದರಲ್ಲಿ ತಾವು ತಮ್ಮ ತಂದೆಯವರಿಗೆ ಎಲ್ಲರಿಗಿಂತ ಜಾಸ್ತಿ ಅಂದ್ರೆ ಕಡಿಮೆ ಜಮೀನಲ್ಲಿ ಜಾಸ್ತಿ ಉತ್ಪನ್ನವನ್ನ ತೆಗೆದು ತಮ್ಮ ತಂದೆಯವರಿಗೆ ತಾವು ಮಾದರಿಯ ಮಗನಾಗಿದ್ದೀರಿ ಅಂತ ನನಗೆ ಅನಿಸ್ತಾ ಇದೆ. ಈಗ ಮತ್ತೆ ನಾವು ನಮ್ಮ ಇದಕ್ಕೆ ಬರೋಣ, ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ತಮ್ಮ ಮಕ್ಕಳು ಸಾವಯವ ಕೃಷಿ ಪದ್ಧತಿಯಲ್ಲಿ ಈಗ ತಾವು ಮೊದಲು ತಮ್ಮ ತಂದೆಯವರು ಅಥವಾ ತಾವು ಈಗ ತಮ್ಮ ಸರ್ಕಾರಿ ನೌಕರಿಯಲ್ಲಿ ಅಂದ್ರೆ ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕನಾಗಿ ಕಾರ್ಯವನ್ನು ನಿರ್ವಹಿಸುವಾಗ ಎಲ್ಲ ಕಡೆ ತಾವು ತಿರುಗಾಡಿದ್ದೀರಿ. ರಾಸಾಯನಿಕವನ್ನು ಬಳಸಿ ಬೆಳೆದಂತ ಬೆಳೆಗೂ ಮತ್ತು ಈಗ ತಾವು ಮಾಡುತ್ತಿರುವಂತ ಈ ಸಾವಯವ ಬೆಳೆಗೂ ಏನು ವ್ಯತ್ಯಾಸವನ್ನು ಕಂಡುಕೊಂಡಿದ್ದೀರಿ ತಾವು? ಇದರಲ್ಲಿ ವ್ಯತ್ಯಾಸ ಏನಂದ್ರೆ, ಈಗ ನಾವು ಸಾವಯವದಲ್ಲಿ ಬೆಳಿತೀವಿ, ಇದನ್ನ ನಾವು ಕೀಪಿಂಗ್ ಕ್ವಾಲಿಟಿ ಏನಂತೀವಿ. ಈಗ ಉಳ್ಳಾಗಡ್ಡೆ ನಿಮ್ಗೆ ಆಗ ಹೇಳಿದೆ ಅಂದ್ರೆ, ಈಗ ನಾವು ರಾಸಾಯನಿಕ ಹಾಕಿದ್ದನ್ನ ನಾವು ಒಂದು ತಿಂಗಳು ಎರಡು ತಿಂಗಳಲ್ಲಿ ಅದು ಬಾದಾಗಿ ಹೋಗ್ಬಿಡ್ತದೆ ಉಳ್ಳಾಗಡ್ಡೆ. ಇದನ್ನ ನಾವು ಒಂದು ವರ್ಷ ತಕ್ಕ ಬೇಕಾದಂಗೆ ಇಡ್ಬಹುದು. ಆಮೇಲೆ ಈಗ ಟೊಮ್ಯಾಟೋನು ನಾವು ಅವತ್ತಿಂದ ಅವತ್ತ ಸೇಲ್ ಮಾಡ್ಬೇಕಂತಂದ, ಇದು ನಮ್ಮ ಹಂಗಿಲ್ಲ. ಆಮೇಲೆ ರುಚಿನೂ ಹಂಗೆ ಇರ್ತದೆ, ಇದು ಕೀಪಿಂಗ್ ಕ್ವಾಲಿಟಿ ಇರ್ತದೆ, ರುಚಿ ಇರ್ತದೆ ಇದಕ್ಕೆ. ಆಮೇಲೆ ಈಗ ಶೇಂಗಾ ಬೆಳೆದ ಎಣ್ಣೆ ಅಂಶ ಹೆಚ್ಚಾಗ್ತದೆ ಅದರಲ್ಲಿ, ಸಾವಯವದಾಗಿದ್ದು. ಆಮೇಲೆ ಈಗ ಕಬ್ಬಿನಲ್ಲಿ ತೂಕ ಹೆಚ್ಚಾಗ್ತದೆ. ಈಗ ಒಂದೇ ಟೈಮ್ಗೆ ನಾವು ಕಬ್ಬು ಬೆಳೆದಿ ರಾಸಾಯನಿಕದ್ದು ಒಂದು ಸಾವಯವದಾಗ ಅಂದ್ರೆ 12 ತಿಂಗಳಿಗೆ ನಾವು ಕಟಾವು ಮಾಡಿದಾಗ ಇದು 1 ಕೆಜಿ ತೂಕ ಹೆಚ್ಚಾಕತಿ ಸಾವಯವ ಬೆಳೆದಿದ್ದು. ಅಂದ್ರೆ ತೂಕ ಹೆಚ್ಚಾಕತಿ, ಕೀಪಿಂಗ್ ಕ್ವಾಲಿಟಿ ಬರ್ತದೆ, ರುಚಿ ಹೆಚ್ಚಾಗ್ತದೆ. ಇವೆಲ್ಲ ಗುಣಗಳು, ಇಷ್ಟೆಲ್ಲ ವ್ಯತ್ಯಾಸಗಳಿದಾವೆ ಅಂತೀರಿ. ಮತ್ತೆ ನೀವು ಇನ್ನೊಂದು ನಮಗೆ ಮಾಹಿತಿಯನ್ನು ಕೊಟ್ಟಿದ್ರಿ, ಈಗ ತೋಟಗಾರಿಕೆ ಬೆಳೆಗಳನ್ನು ಕೂಡ ನಾನು ಬೆಳೀತಾ ಇದ್ದೀನಿ ಅಂತೇಳಿ, ಅಂದ್ರೆ ಚಿಕ್ಕು, ಪೇರು, ತೆಂಗು, ಮಾವು ಇಷ್ಟೆಲ್ಲ ಬೆಳಿತೇನೆ ಅಂತೇಳಿ. ಈ ಮೊದಲಿಗೆ ಚಿಕ್ಕು ಬೆಳಿಲಿಕ್ಕೆ ಇದಕ್ಕೇನಾದ್ರೂ ತಮ್ಮ ಜಮೀನನ್ನ ಮೀಸಲಿಟ್ಟಿದ್ದಾರೆ ಇಷ್ಟು ಎಕರೆ ಅಂತೇಳಿ, ಎಷ್ಟು ಎಕರೆ ಮೀಸಲಿಟ್ಟಿದ್ದೀರಿ ಮತ್ತೆ ಅದನ್ನ ಯಾವ ರೀತಿ ಬೆಳಿತೀರಿ? ಈಗ ನಾನು ಒಂದು ಮೊದಲೇ ಏನು ವಿಚಾರ ಮಾಡಿದೆ, ನಮ್ದು ಈಗ ಒಂದು 15 ಎಕರೆ ಜಮೀನದೊಳಗೆ ಕನಿಷ್ಠ ಒಂದು ಚಾಲನೆ 25% ಈ ಪ್ಲಾಂಟೇಷನ್ ಮಾಡ್ಕೋಬೇಕು ತಿಳ್ಕೊಂಡು ಮೊದಲಿಂದ ವಿಚಾರಿತ್ತು. ಅದ್ರ ಪ್ರಕಾರ 2 ಎಕರೆ ಕಂಪ್ಲೀಟ್ ಅದನ್ನೇ 2 ಎಕರೆ ಬರೀ ಗಿಡಗಳ ಸಲುವಾಗಿ ಬಿಟ್ಟೆ. ಅಲ್ಲೇನು ಮಾಡಿದ್ದೆ ನಾನು, ಮಲ್ಟಿಪಲ್ ಕ್ರಾಪಿಂಗ್ ಸಿಸ್ಟಮ್ ಅಂತಾರೆ, ಅದೇನು ಒಂದಕ್ಕೊಂದು ಗಿಡಕ್ಕೆ ಬಾಧಕಾಗಬಾರ್ದು ತಿಳ್ಕೊಂಡು 2 ಚಿಕ್ಕು 2 ತೆಂಗು ಆಮೇಲೆ ನೆಕ್ಸ್ಟ್ ಪೇರು, ಆಮೇಲೆ 2 ಚಿಕ್ಕು 2 ತೆಂಗು ಆಮೇಲೆ ಮಾವಿಂದು, ಹಿಂಗೆ ಈ ಸಿಸ್ಟಮ್ ಅಂದ್ರೆ ಗಿಡಗಳು ಜಾಸ್ತಿ ಕೂಡ್ತಾವೆ, ಅದು ನಮ್ಗೆ ಉತ್ಪನ್ನ ಹೆಚ್ಚಿಗೆ ಬರ್ತದೆ. ಅದು ಈ ರೀತಿ ಮಾರ್ಕೆಟ್ ನಾ ಮಾಡಿಕೊಂಡೆ. ಆಮೇಲೆ ಅಲ್ಲಿ ಇನ್ನೊಂದು ಏನು ನಮ್ಗೆ ಅನುಕೂಲ ಆಗ್ತದೆ, ಈ ಎರೆಹುಳು ಗೊಬ್ಬರ ತಯಾರು ಮಾಡಲಿಕ್ಕೆ ಅದಕ್ಕೆ ನೆಲ ಬೇಕು ಅದಕ್ಕೆ. ಹಾಂ, ಹಿಂಗಾಗಿ ನಮ್ದು 2 ಎಕರೆ ಒಳಗ ನಾವು ಸಾಕಷ್ಟು ಗೊಬ್ಬರ ತಯಾರು ಮಾಡ್ಕೋಬಹುದು ಈಜಿಲಿ. ಈಗ ಏನದಲ್ಲ, ಸೈಂಟಿಫಿಕಲಿ ವಿಜ್ಞಾನಿಗಳು ಹೇಳೋ ಪ್ರಕಾರ ಅದನ್ನ ನಾವು ಇಟ್ಟಂಗಿಲಿ ಕಟ್ಕೋಬೇಕು, ಕಲ್ಲಲ್ಲಿ ಕಟ್ಕೋಬೇಕು, ಅದು ಏನೂ ಅವಶ್ಯಕತೆ ಇಲ್ಲ ನಮ್ಮ ಲೆಕ್ಕದಲ್ಲೇ. ನಾ ಆ ಗಿಡದ ಕೆಳಗೆ ಒಂದು 2.5 ಫೂಟ್ ಅಷ್ಟು ತೆಗ್ಗು ಮಾಡಿ ನಮ್ದೇನು ಎಲಿ ಬಿದ್ದದ್ದು ಅಥವಾ ಏನು ನಮ್ದು ದನಗೋಗಿ ತಿಂದದ್ದು ಗಂಜಿ ಇರ್ತದೆ ಅದನ್ನ ಹಾಕಿಬಿಟ್ಟು ಬಂದ್ರೆ ಆಟೋಮೆಟಿಕ್ ಎಲೆ ಆಗ್ತಾವ, ಗೊಬ್ಬರ ತಯಾರಾಕೈತಿ. ನಾವು ನುಸ್ತ ತಕ್ಕೋದಷ್ಟು ಕೆಲಸ, ಹಿಂಗಾಗಿ ನನಗೆ ಅದು ಭಾಳ ಈಸಿ ಆಗಿಬಿಡ್ತಿ ಈ ಗಿಡ ಬೆಳೆದಿದ್ದಕ್ಕೆ. ಅದೊಂದು ತಾವು ಹೇಳೋ ಪ್ರಕಾರ ಈಗ ಸುಮಾರು 2 ಎಕರೆದಲ್ಲಿ ನೀವು ಪ್ರತಿ ವರ್ಷಕ್ಕೆ ಎಷ್ಟು ಎರೆಹುಳ ಗೊಬ್ಬರವನ್ನು ತಯಾರು ಮಾಡ್ತೀರಿ? ಗೊಬ್ಬರ ನಮಗೆ ಏನ್ ಬೇಕಾಗ್ತದೆ 15 ಎಕರೆಗೆ ಅಷ್ಟು ಸಾಕಾಗಿ, ಮತ್ತೆ ನಾವು ಆಜುಬಾಜು ಇದ್ದವರಿಗೆ ಕೊಡ್ತೀವಿ, ಒಂದು 20 ಪೌಂಡ್ ಕೊಡ್ತೀವಿ, ಮಾರಾಟ ಕೊಡ್ತೀವಿ. ಎರೆಹುಳ ಕೂಡ ಎರೆಹುಳ ಗೊಬ್ಬರ ಹಂಗೆ ಕೊಡ್ತೀವಿ, ಒಂದೇನು ಮಾರಾಟಕ್ಕಿಲ್ಲ. ಎರೆಹುಳ ಗೊಬ್ಬರವನ್ನು ಸಹಿತ ತಾವು ಮಾರಾಟ ಮಾಡ್ತೀರಿ? ಅದು ತಮ್ಮ ಹೊಲಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಅದನ್ನು ಮಾರಾಟ ಮಾಡ್ತೀರಿ. ಮತ್ತೆ ಈಗ ಈ ಪೇರು ಅನ್ನ ಬೆಳಿತೇನೆ ಅಂತ ಇದ್ರಲ್ಲ, ಈ ಪೇರು ಅನ್ನ ಆದ್ರೂ ತಮ್ಮ ಸಾವಯವ ಕೇಂದ್ರದಲ್ಲೇನ ಮಾರಾಟ ಮಾಡ್ತೀರಾ ಅಥವಾ ಎಲ್ಲಿ ಮಾರಾಟ ಮಾಡ್ತೀರಾ? ಈಗ ಅಲ್ಲಿ ಅಲ್ಲಿ ಆಜುಬಾಜು ಕೆಲವೊಂದು ಸಂತಿಗೂ ಒಯ್ತಾರೆ ನಮ್ಮ ಮನುಷ್ಯರು, ಆಮೇಲೆ ನಮ್ಮ ಅಂಗಡಿಗೂ ಬರ್ತಾವ, ಯಾವ್ದು ಚಿಕ್ಕು ಆತು ಪೇರು ಆತು ಇವೆಲ್ಲ ಬರ್ತಾವ. ಸದಾಶಿವ ಬಸವಪ್ರಭು ಚೌಧರಿ ಅವರೇ, ತಾವು ಈಗ ಸುಮಾರು ವರ್ಷ ಮೊದಲು ರಾಸಾಯನಿಕ ಕೃಷಿಯನ್ನ ಮಾಡಿ ಈಗ ನೀವು ಸಂಪೂರ್ಣ ಸಾವಯವಕ್ಕೆ ಬಂದಿದ್ದೀರಿ. ಸಾವಯವಕ್ಕೆ ಬಂದ ಮೇಲೆ ಈಗ ನೀವು ಮತ್ತೆ ರಾಸಾಯನಿಕವನ್ನು ಈಗ ಕೀಟಗಳು ಬೆಳಿತಾವ, ರೋಗಗಳು ಬರ್ತಾವ, ಅವಾಗ ನೀವು ಪರಿಹಾರವನ್ನು ಈ ಸಾವಯವ ಪದ್ಧತಿಯಲ್ಲಿ ಏನನ್ನು ಕಂಡುಕೊಂಡಿದ್ದೀರಿ? ಈಗ ನಾವು ಈ ಕೀಟಗಳ ಹತೋಟಿ ಸಲುವಾಗಿ ಕೆಲವೊಂದು ಕೆಮಿಕಲ್ಸ್ಗಳನ್ನು ಸ್ಪ್ರೇ ಮಾಡ್ತಿದ್ದೆ ಮೊದಲಿಗೆ. ಈ ಸಾವಯವದೊಳಗೆ ಏನದಲ್ಲ ದಸ ತಾವರ ಅಂತೇಳಿ ಈ ತಪ್ಪಲ್ಲ ಔಷಧ ಮಾಡ್ಲಿಕ್ಕೆ ಸಾಧ್ಯ. ಆ ತಪ್ಪಲ್ಲ ಔಷಧದಲ್ಲಿ 10 ನಮೂನಿ ತಪ್ಪಲುಗಳು ಸಿಗ್ತಾವ. ಯಾವ್ಯಾವ? ಮಧುಗುಣಿಕೆ ಅಂತ ಸಿಗ್ತದೆ, ಒಂದು ಬಿಳಿ ಹೂ ಆಗ್ತದೆ ಅದೆಲ್ಲ ಕಡೆ ಸಿಗ್ತದೆ ಮಧುಗುಣಿಕೆ ಎಲ್ಲಿ. ಆಮೇಲೆ ಅಕ್ಕಿ ಅಂತ ಸಿಗ್ತದೆ, ಆಮೇಲೆ ಲಕ್ಕಿ ಅಂತ ತಿಳ್ಕೊಂಡು ಸಿಗ್ತದೆ, ಆಮೇಲೆ ತುಳಸಿ ಎಲ್ಲಿ ಸಿಗ್ತದೆ, ಆಮೇಲೆ ಔಡ್ಲಿ ಎಲ್ಲಿ ಔಡ್ಲ ಬೆಳಿತೀವಲ್ಲ ಅದು ತಗೋದು, ಬೇವಿನ ಎಲ್ಲಿನೂ ತಗೋದು, ಆಮೇಲೆ ಸೀತಾಫಲ, ಆಮೇಲೆ ಗಾಯಮೇಲೆ ಇರ್ತೀವಿ ನಾವು ಹಾಗೆ ಬರ್ತೀವಿ ಇಂಗ್ಲೀಷ್ನಾಗ ಇರ್ತೀವಿ ಗಾಯಮೇಲೆ ಅಂತ ತಿಳ್ಕೊಂಡು ಅದನ್ನು ತಗೋಬೋದು. ಆಮೇಲೆ ಚದುರಂಗೆ ತಿಳ್ಕೊಂಡು ಈ ಬೇಲಿ ಗುಂಟ ಬೆಳೀತದೆ ಸಣ್ಣವಾಗ್ತದೆ ಅದನ್ನು ತಗೋಬೋದು. ಆಮೇಲೆ ಹಾಲ್ಗಸ ಅಂತ ಒಂದು ಸಿಗ್ತದೆ, ಹಾಲ್ಗಸ ಅಂದ್ರೆ ಏನು ಅದು ಅದನ್ನ ಇದ್ ಮಾಡಿ ಕೂಡಲೇ ಹಾಲು ಮಾಡಿರ್ತದೆ. ಹಾಲು ಬರುವಂಥದ್ದು ಯಾವುದೇ ಕಸ ತಗೊಂಡ್ರು ಕಸದೇ ಇರಲಿ ಏನು ಬೆಳೆದೇ ಇರಲಿ ಅದನ್ನು ಅಂಥವನ್ನ ನಮ್ಗೆ ಎಷ್ಟು ಸಿಗ್ತಾವೋ ಸಾಧಾರಣ ಒಂದು ಕೆ ಜಿ ಹಿಡ್ಕೊಂಡು ಅರ್ಧ ಕೆ ಜಿ ಮಟ್ಟ ತಗೋದವನು. ಅವನ್ನ ಅಟ್ಟನ್ನು ಕೂಡಿಸಿ ಒಂದು 10 ಲೀಟ್ರ್ ನೀರೊಳಗೆ ಅವನ ಜಜ್ಜಿ ಕೀಸಿಂದ ನೆನೆಯಿಡ್ಬೇಕು 7 ದಿವಸ. 7 ದಿವಸದ ಮೇಲೆ ಅದನ್ನ ಸೋಸ್ಬೇಕು ನೀರು. ಸೋಸಿದ ಮೇಲೆ ಒಂದು 10 ಲೀಟ್ರ್ ಟ್ಯಾಕಿಗೆ 1 ಲೀಟ್ರ್ ಈ ಸೊಲ್ಯೂಷನ್ ಏನದಲ್ಲ ಇದನ್ನು ನಾವು ಯಾವುದೇ ಬೆಳೆ ಬಿತ್ತಿದ 25 ದಿವಸ ಮತ್ತು 40 ದಿವಸ ಹೊಡೆದಾಗ ಯಾವುದೇ ರಸ ಇರುವಂಥ ಕೀಟಗಳ ಬಾಧೆ ಬೆಳೆಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾವು ಇಲ್ಲಿ ನಮ್ಮಲ್ಲಿ ಮಾಡೀವಿ ಈಗೆಲ್ಲ. ಇದೆಲ್ಲ ತಾವು ಪ್ರಾಯೋಗಿಕವಾಗಿ ಮಾಡೀವಿ. ಒಂದು ವೇಳೆ ಕೀಡಿ ಒಂದು ಸಾಂದ್ರೂ ಅದು ಎಲಿ ತಿನ್ನಂಗಿಲ್ಲ, ಬಿಟ್ಟು ಹೊರಗೆ ಹೋಗ್ತದೆ ಅದು ಆ ಗಿಡ ಬಿಟ್ಟು ಅಂದ್ರೆ ಡ್ಯಾಮೇಜ್ ಮಾಡಂಗಿಲ್ಲ ಬೆಳೆ. ಅಂದ್ರೆ ತಾವು ಸಾವಯವದ ಪದ್ಧತಿಯಲ್ಲೂ ಕೀಟನಾಶಕವನ್ನ ಕಂಡುಕೊಂಡು ಕಂಡುಕೊಂಡಿದ್ದೀವಿ, ತುಂಬಾ ಸಂತೋಷ. ಆಮೇಲೆ ಈಗ ನಿಮ್ಗೆ ಇನ್ನೊಂದು ಇದನ್ನ ಹೇಳ್ಬೇಕಂದ್ರೆ ಈ ಎಳನೀರದ ಏನು ನಾವು ತೆಗಿತೀವಿ ಇದ್ವಲ್ಲ ತೆಂಗಿನದು, ಆ ತೆಂಗಿನ ಎಳನೀರಿಗೆ ನಾವು ಮೊದಲಿಗೆ ಒಂದ್ಸಲ ಹೆಚ್ಚಿಗೆ ತೆಗೆದೀವಿ. ಅವನು ತೆಗೆದಾಗ ಒಂದು 4-5 ಅಂಗಡಿಗೆ ಕೊಡ್ಬೇಕಲ್ಲ ಅವನ್ನ ಕೊಟ್ಟಿವಿ. ಆಗ ಒಬ್ಬವ ಮಂದಿಗೆಲ್ಲ 10 ರೂಪಾಯಿ ಕೊಟ್ರೆ ನಿಮ್ಗೆ 11 ರೂಪಾಯಿ ಕೊಡ್ತಾನೆ ನಮ್ಗೆ ಕೊಡ್ರಿ ಅಂದವ. ಅಂದ್ರೆ ಈ ಸಾವಯವ ಬೆಳೆದು ಅದನ್ನ ಕಡಿಲಿಕ್ಕೆ ಬಹಳ ಈಜಿ ಅಂತ ಹೇಳಿದವ. ಹಿಂಗಾಗಿ ಅವ್ನು ತಾನೇ ಬಂದಲ್ಲಿ ಒಯ್ಲಿಕ್ಕೆ ಕಟ್ಟಿದ್ದ ಮೊಲಕ್ಕೆ ಅಂದ್ರೆ ಮೆತ್ತಗಿರ್ತಾವೆ, ಮೆತ್ತಗಿರ್ತದೆ, ಆಮೇಲೆ ನೀರನ್ನು ಜಾಸ್ತಿ ಇರ್ತದೆ. ಅದಕ್ಕೆ ಅದೊಂದು ಸ್ಪೆಷಲ್ ನನಗೆ ಅವನಿಂದ ಗೊತ್ತಾಗ್ತದೆ, ಅವ್ನು ಹೆಚ್ಚಿನ ರೇಟ್ ಕೊಟ್ಟು ಒಯ್ಲಿಕ್ಕೆ ಕಟ್ಟಿದ್ದ. ಹೋಯ್ತಾ ಇದ್ದಾರೆ. ಅಂತೂ ತಾವು ಹೇಳೋ ಪ್ರಕಾರ ಈ ಸಾವಯವ ಪದ್ಧತಿಯಲ್ಲಿ ಬೆಳೆದಂತ ಬೆಳೆಗಳು ಅಂದ್ರೆ ಕಬ್ಬು ಆಗ್ಲಿ ಅಥವಾ ಗೋಧಿ, ಜವೆಗೋಧಿ, ಕಡಲೆ, ಶೇಂಗಾ, ಮೇಲೆ ಈ ತೋಟಗಾರಿಕೆ ಬೆಳೆಗಳಂತ ಚಿಕ್ಕು, ಪೇರು, ತೆಂಗು, ಮಾವು ಯಾವುದು ತಮ್ಮ ಅಂಗಡಿಯಲ್ಲಿ ಬಹಳ ದಿವಸ ಮಟ್ಟಿಗೆ ಇರೋದಿಲ್ಲ, ಸಾಕಷ್ಟು ಬೇಡಿಕೆ ಇದೆ. ಮತ್ತೆ ಈಗ ತಾವು ನನಗೆ ತಿಳಿದ ಮಟ್ಟಿಗೆ ಈ 2000 ಅಂಗಡಿಗಿಂತ ಮೊದಲ ನಾನು ಅಲ್ಲೆಲ್ಲ ನಮ್ಮ ಓಣಿ ಒಳಗೆ ಚಿಕ್ಕು ಹಚ್ಚಿನ ತಿಳ್ಕೊಂಡು ಎಲ್ಲರಿಗೂ ಹೇಳ್ತಿದ್ವಲ್ಲ, ಚಿಕ್ಕು ಆದ ಕೂಡಲೇ ನಾನು ಮಾಡಿದೆ. ಅಲ್ಲಿ ಒಂದು 20 ಮನೆಗೆ ಮನೆಗೆ 10 ಚಿಕ್ಕು ಹಣ್ಣು ಕೊಟ್ಟೆ ಅವ್ರಿಗೆ ಫ್ರೀ ಆಗಿ, ನಾವು 1 ಗಂಟೆ ಚೆನ್ನಾಗಿ ಕೊಡ್ಬೇಕಲ್ರಿ. ಮುಂದೆ ಅದನ್ನು ನೋಡಿ ಅವ್ರು ಏನು ಹೇಳಿದ್ರು, ಪ್ರತಿ ಸುಮಾರು ನಮ್ಗೆ 2 ಡಜನ್ ಬೇಕಂದ್ರದು. ಹಿಂಗಾಗಿ ನಾವು ಮನೆಗೆ ತಂದು ಇಡಕತ್ತಿದ್ವಿ ಮೊದಲಿಗೆ. ಆಮೇಲೆ ಎಳನೀರು ನಮ್ಮ ಮನೆಗೆ ತರ್ತಿದ್ದೀವಿ, ಅವನು ನೋಡಿದ್ರು ಅವು ನಮ್ಗೆ ಅಡ್ಡಾಡ್ಬೇಕಂತ ತಿಳ್ಕೊಂಡು ನಮ್ಮ ಮನೆ ಒಳಗೆ ಅಂಗಡಿ ಚಾಲು ಆಯ್ತು. ಮೊದಲಿಗೆ ಮನೆ ಮನೇನೆ ತಮ್ಮದು ಮಾರಾಟ ಕೇಂದ್ರ ಆಯ್ತು. ಹಂಗಾಗಿ ನಾನು ಇದನ್ನ ಈ ಅಂಗಡಿ ಬೇರೆ ಕಡೆ ಇಡಬೇಕಾಯ್ತು. ಆಮೇಲೆ ಅವರು ಈಗ ಹಂಗೆ ನಾವು ಅಲ್ಲಿ ಯಾವ್ದು ಓದಿವಲ್ಲ, ಈಗ ಚಿಕ್ಕು ನಿಮ್ ಚಿಕ್ಕು ತಂದು ಕೊಡ್ರಿ ಅಂತಾರೆ ಈ ಓಣಿ ಒಳಗೆ. ಈಗ ನಾವಿಲ್ಲಿ ಅಂಗಡಿಯಾಗ ಇಡಕ್ಕಿತ್ತೀವಿ. ಅವಾಗ ಶುರುವಾತಿ ಅವ್ರಿಗೆ ಒಂದು ಸ್ವಲ್ಪ ರುಚಿ ಹತ್ತಲ ತಿಳ್ಕೊಂಡು ನಾ ಆಕ್ಚುಲಿ ನಾನೇ ಮನೆಗೆ ಹೋಗಿ ಕೊಟ್ಟೇನೆ ಅವ್ರಿಗೆ. ಅಂದ್ರೆ ಈಗ ತಾವು ಹೇಳೋ ಪ್ರಕಾರ ಹಣ್ಣಿನ ರುಚಿ ತೋರಿಸ್ಬಿಟ್ಟಿದೆ ಸಾಮಾನ್ಯ ಜನರಿಗೆ ಎಲ್ಲರಿಗೂ. ಈಗ ನೀವು ಆ ರುಚಿ ಬೇರೆ ಕಡೆ ತಿಂದ್ರೆ ಆ ರುಚಿ ಬರೋದಿಲ್ಲ, ಹೀಗಾಗಿ ಎಲ್ಲರೂ ನಿಮ್ಮ ಹಣ್ಣಿಗೆ ಬೇಡಿಕೆಯನ್ನ ಇದೆ. ಆಮೇಲೆ ಈಗ ಇನ್ನೊಂದು ಪ್ರಶ್ನೆ, ಸಾವಯವ ಪದ್ಧತಿಯಲ್ಲಿ ಈಗ ತಾವು ಬೆಳೀತಾ ಇದ್ದೀರಿ, ಸಾಕಷ್ಟು ಮಾರಾಟವನ್ನು ಮಾಡ್ತಾ ಇದ್ದೀರಿ. ಈಗ ತಾವು ತಮಗೂ ಗೊತ್ತಿರಬಹುದು, ಕೃಷಿ ಮಾರಾಟ ನೀತಿ 2013 ಅಂತ ಹೇಳಿ ಅದೊಂದು APMC ಜಾರಿಗೆ ತಂದಿದ್ದಾರೆ. ಈ ಕೃಷಿ ಮಾರಾಟ ನೀತಿ 2013 ಇದನ್ನು ಜಾರಿಗೆ ತಂದ್ಮೇಲೆ ನೀವು ಇಲ್ಲೇ ಇದ್ದನೇ ತಮ್ಮ ಬೆಳೆಯನ್ನು ತಾವು ಬೆಂಗಳೂರಲ್ಲಿನೂ ಮಾರಾಟ ಮಾಡಬಹುದು. ಈ ಪ್ರಯತ್ನವನ್ನು ಏನಾದರೂ ತಾವು ಮಾಡಿದ್ದೀರೇನು? ಈಗ ಏನಾಗಿತ್ತು ಸರ್, ಸಾವಯವದ ಬೆಳವಣಿಗೆ ನಾವು ಅದಕ್ಕೆ ಮೊದಲು ಇಂಟ್ರೆಸ್ಟ್ ತಗೊಂಡು ಒಂದು 30 ಮಂದಿ ಒಂದು ಸಂಘ ಮಾಡ್ಕೊಂಡಿದ್ವಿ. ಆ ಸಂಘ ಮಾಡ್ಕೊಂಡ್ಮೇಲೆ ನಾವೇನು ಮಾಡಿದ್ವಿ, ಒಂದಿಷ್ಟು ಮಂದಿ ಕಬ್ಬು ಬೆಲ್ಲ ಮಾಡೋದು, ಒಂದಿಷ್ಟು ಮಂದಿ ಕಡ್ಲಿ ಬೇಳೆ ತೊಗರಿ ಬೇಳೆ ಮಾಡಿಕೊಡೋದು, ಆಮೇಲೆ ಜೋಳ ಕೊಡೋದು, ಶೇಂಗಾ ಕೊಡೋದು, ಹಿಂಗೆಲ್ಲ ಮಾಡ್ಕೊಂಡಿದ್ದೀವಿ. ಈಗ ಅವರು ಸರಿಯಾಗಿ ನಮ್ಗೆ ಸಪ್ಲೈ ಮಾಡ್ತಾ ಇಲ್ಲ. ನಮ್ಮ ಮನೆ ಪತ್ರಿಕಟ್ಟೆ ಮಾಡ್ಕೊಂಡಿದ್ವಿ ಹಿಂಗೆ ಹಚ್ಚಿಕೊಂಡು. ಈ ಆ್ಯಕ್ಚುಲಿ ಪ್ರೊಡಕ್ಷನ್ ಕಡಿಮೆ ಅದ ರೀ, ಬೇಡಿಕೆ ಸಾಕಷ್ಟು ಅದ. ಈಗ ನಮ್ಗೆ ನಮ್ಮ ಅಂಗಡಿ ಒಳಗೆ ಬೇಕಾದಿಟ್ಟು ಸಾವಯವದ ಹೋಗ್ತೈತಿ, ಬೇಕಾದಷ್ಟು ಮಾಲು ಹೋಗ್ತೈತಿ, ಆದ್ರೆ ಬೆಳೆ ಸಪ್ಲೈ ಮಾಡೋದು ಕಡಿಮೆ ಇದೆ. ಈ ಸಮಸ್ಯೆ ಬಂದದ. ಮತ್ತೆ ಇಲ್ಲೇ ಇಲ್ಲದ ನಾನು ಬೇರೆ ಕಡೆ ಕೌಸು ಪ್ರಶ್ನೆ ಇಲ್ಲ, ಇದು ನಮಗೆ ಕಡಿಮೆ ಬೆಳಕತ್ತಿದೆ. ತುಂಬಾ ಸಂತೋಷ. ಆಮೇಲೆ ಈಗ ಸದಾಶಿವ ಚೌಧರಿ ಅವರೇ, ತಾವು ಸಾವಯವ ಪದ್ಧತಿಯಲ್ಲಿ ಸಾಕಷ್ಟು ಬೆಳೆಗಳನ್ನ ಬೆಳೆದಿದ್ದರ ಮಾಹಿತಿಯನ್ನ ಕೊಟ್ಟಿದ್ರಿ. ಕೊನೆಯ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ತಮ್ಮ ಸಂದರ್ಶನವನ್ನ ಸಾಕಷ್ಟು ಜನ ರೇಡಿಯೋದ ಮುಖಾಂತರ ಕೇಳ್ತಾ ಇರ್ತಾರೆ, ರೈತರು ಕೇಳ್ತಾ ಇರ್ತಾರೆ, ಯಾವ್ದಾದ ಯುವ ರೈತರು, ಯಾಕಂದ್ರೆ ತಮಗೂ ಗೊತ್ತಿದೆ ಈಗಿನ ಯುವ ರೈತರು ಅಥವಾ ಯುವಕರು ಕೃಷಿ ಅಂದ್ರೆ ನನಗ ಕೃಷಿ ಬೇಡ, ನಂಗೆ ನೌಕರಿ ಬೇಕು ಅನ್ನುವಂತ ಸಾಕಷ್ಟು ಯುವ ರೈತರನ್ನ ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ಈಗ ಒಂದು ವೇಳೆ ತಮ್ಮ ಸಂದರ್ಶನವನ್ನು ಕೇಳಿ ನಾನು ಸಾವಯವ ಪದ್ಧತಿಯನ್ನ ಕೃಷಿಯಲ್ಲಿ ಅಳವಡಿಸ್ಕೋಬೇಕು, ನಾನು ಸಾವಯವದಲ್ಲಿ ಬೆಳಿಬೇಕು, ಕೃಷಿಯನ್ನ ಮಾಡಬೇಕು ಅಂತ ಯಾವ್ದಾದ್ರೂ ರೈತರಾಗಿ ಯುವ ರೈತರು ಆಸೆ ಪಟ್ಟರೆ ತಮ್ಮ ಮೊಬೈಲ್ ಸಂಖ್ಯೆಯನ್ನ ತಿಳಿಸ್ಬೇಕು ನಮ್ಗೆ. ನಾನು ಯಾವುದೇ ರೈತರು ಈ ಸಾವಯವ ಬಗ್ಗೆ ತಮ್ಮ ಅಭಿರುಚಿಯನ್ನು ತೋರಿಸಿದಾಗ ನಾನು ಅವರಿಗೆ ಎಲ್ಲ ಮಾಹಿತಿ ಕೊಡ್ಲಿಕ್ಕೆ ತಯಾರಿದ್ದೀನಿ. ನನ್ನ ಮೊಬೈಲ್ ನಂಬರ್ 9663689525. ಇನ್ನೊಮ್ಮೆ ಹೇಳಿ, 9663689525. ಒಂದು ವೇಳೆ ಯಾವ್ದಾದ್ರು ರೈತರು ಮೊಬೈಲ್ ನಲ್ಲಿ ಮಾತನಾಡೋದು ಬೇಡ, ನಾವು ಖುದ್ದಾಗಿ ತಮ್ಮ ಜಮೀನನ್ನ ನಾವು ನೋಡ್ತೀವಿ, ನೋಡಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋತೀವಿ ಅಂತಂದ್ರೆ, ಅವಾಗ ನೀವು ತಮ್ಮ ಜಮೀನ್ ಎಲ್ಲಿ ಬರ್ತದ, ತಾವು ಎಲ್ಲಿ ಸಿಗ್ತೀರಿ, ಆಮೇಲೆ ತಮ್ಮ ಜಮೀನಕ್ಕೆ ಬರ್ಬೇಕಾದ್ರೆ ಯಾವ ಸಮಯದಿಂದ ಯಾವ ಸಮಯದಲ್ಲಿ ಬರಬೇಕು ಅನ್ನೋದೇನಾದ್ರೂ ಇದ್ರೆ ತಿಳಿಸ್ಬಿಡಿ. ಈಗ ನಂದೇನು ವಿಚಾರದಲ್ಲಿ ರೈತರು ಇಂಟ್ರೆಸ್ಟ್ ತಗೊಂಡು ಬರ್ತೀವಂದ್ರೆ ನಾವು ಏನೇ ಕೆಲಸ ಇದನ್ನು ಬಿಟ್ಟು ಇವನ್ನ ನಾವು ಊಟ ಟೈಮ್ ಆದ್ರೆ ಊಟ ಬಿಟ್ಟಾದ್ರೂ ಅವ್ರಿಗೆ ತೋರಿಸ್ಬೇಕು ಅನ್ನೋದು ನಂದು ವಿಚಾರ. ಯಾವಾಗಲೂ ಮದ್ದಿಂದು ನಾ ಈ ಡಿಪಾರ್ಟ್ಮೆಂಟ್ನಾಗೂ ಹಂಗೆ ಮಾಡೀನಿ, ರೈತರ ಇಂಟ್ರೆಸ್ಟ್ ಯಾವಾಗೂ ಕಡಿಮೆ ಮಾಡಂಗಿಲ್ಲ. ಅವ್ರು ಬೇಕಾದಂಗೆ ಬರಲಿ, ಅವ್ರಿಗೆಲ್ಲ ರೂಟ್ ಹೇಳ್ತೀವಿ, ಅವ್ರಿಗೆ ಮಾಹಿತಿನೂ ಕೊಡ್ತೀವಿ, ಅದಕ್ಕೆ ನಂದೆಲ್ಲ ಒಪ್ಪಿಗೆ. ಅವ್ರು ಮುದೋಕ್ಕೆ ಬರ್ಬೇಕು ರೀ, ಮೊದಲು ಮುದೋಕ್ಕೆ ಬಂದ್ಮೇಲೆ ನಾವು ಕರ್ಕೊಂಡು ಹೋಗ್ತೀನಿ ಅವ್ರನ್ನ. ಮುದೋಳಕ್ಕೆ ಬಂದು ತಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದ್ರೆ ತಾವು ತಮ್ಮ ಜಮೀನನ್ನು ತೋರಿಸ್ತೀನಿ ಅಂತ ಹೇಳಿದ್ರಿ. ತುಂಬಾ ಸಂತೋಷ. ಈಗ ಇದುವರೆಗೆ ತಾವು ಸದಾಶಿವ ಬಸವಪ್ರಭು ಚೌಧರಿ ಅವರೇ ಕಬ್ಬು, ಗೋಧಿ, ಜವಿಗೋಧಿ, ಕಡಲೆ, ಶೇಂಗಾ, ಕಾಯಿಪಲ್ಲೆ, ಜವಾರಿ ಬಾಳೆ ಮತ್ತು ತೋಟಗಾರಿಕೆ ಬೆಳೆಗಳಾದ ಚಿಕ್ಕು, ಪೇರು, ತೆಂಗು, ಮಾವು ಇವೆಲ್ಲವನ್ನು ಸಾವಯವ ಪದ್ಧತಿಯಲ್ಲಿ ಯಾವ ರೀತಿ ಬೆಳೀತಾ ಇದ್ದೀನಿ ಅನ್ನೋದನ್ನ ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ರೈತ ಬಾಂಧವರ ಪರವಾಗಿ ಮತ್ತು ವಿಜಯಪುರ ಆಕಾಶವಾಣಿ ಪರವಾಗಿ ತುಂಬಾ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೃಪೆ ಮಾಡೋ ಶಿವಲಿಂಗವಿ ಭಾತಂದೆ ಭಾಗುರುವೆ ಶಿವಲಿಂಗವೇ ಭಾತಂದೆ ಭಾಗುರುವೆ ಶಿವಲಿಂಗವೇ ಭಕ್ತರ ಒಳಗ ಆಡುವ ಶಿವಲಿಂಗವಿ ಭಕ್ತರ ಒಳಗ ಆಡುವ ಶಿವಲಿಂಗವಿ ಶಿವಲಿಂಗವಿ ಮಾಲಿಂಗವಿ ಕರುನಾಳ ಕೃಪೆ ಮಾಡು ಶಿವಲಿಂಗವಿ ಶಿವಲಿಂಗವಿ ಮಾಲಿಂಗವಿ ಕರುನಾಳ ಕೃಪೆ ಮಾಡು ಶಿವಲಿಂಗವಿ

ಗುರಗಳಿಗೆ ಕೇಳತಾನ ಗುರಗಳಿಗೆ ಕೇಳತಾನ ಅರ್ಜುನ ನೋಡಯ್ಯ ತಾಯಿ